ಲಯೇ ಸಂಬೋಧಯೇ ಚಿತ್ತಂ ವಿಕ್ಷಿಪ್ತಂ ಶಮಯೇ ಪುನಃ ಸಕಷಾಯಂ ವಿಜಾನೀಯಾತ್ ಸಮಪ್ರಾಪ್ತಂ ನ ಚಾಲಯೇತ್. ಏವಂ ಭಾಷ್ಯ ಅನೇನ ಜ್ಞಾನ ಅಭ್ಯಾಸ ವೈರಾಗ್ಯದ್ವಯ ಉಪಾಯೇನ ಲಯೇ ಸುಷುಪ್ತೇ ಲೀನಂ ಸಂಬೋಧಯೇತ ಮನಃ. ಸುಷುಪ್ತಿಯಲ್ಲಿ ಲಯವಾದ ಮನಸ್ಸು, ಆ ಮನಸ್ಸನ್ನ ಎಚ್ಚರಗೊಳಿಸೋದು ಹೇಗೆ? ಜ್ಞಾನ ಅಭ್ಯಾಸ ವೈರಾಗ್ಯ, ಜನ್ಮ ಜನ್ಮಾಂತರಗಳಿಂದ ಅಜ್ಞಾನ ಎನ್ನುವ ಸುಷುಪ್ತಿಯಲ್ಲಿ ನಮ್ಮ ಮನಸ್ಸು ಬುದ್ಧಿಗಳು ಲಯವಾಗಿ ಹೋಗಿವೆ. ನಮ್ಮ ಮನಸ್ಸು ಬುದ್ಧಿಗಳ ಲಯವಾಗುವಿಕೆ ದೀರ್ಘಕಾಲದ ಅಜ್ಞಾನ ಎನ್ನುವ ನಿದ್ರೆ. ಈಗ ಈ ಮನಸ್ಸು ಬುದ್ಧಿಗಳನ್ನು ಎಚ್ಚರಗೊಳಿಸುವುದು ಹೇಗೆ? ಜ್ಞಾನ ಅಭ್ಯಾಸ ಮತ್ತು ವೈರಾಗ್ಯ, ಶಮಾದಮ ಗಳನ್ನು ಉಪಯೋಗಿಸಿ ವೈರಾಗ್ಯವನ್ನು ಹೊಂದಬೇಕು. ಸದ್ಗುರುಗಳ ಮಾರ್ಗದರ್ಶನದಲ್ಲಿ ಜ್ಞಾನಾಭ್ಯಾಸವನ್ನು ಮಾಡಿ ಆವಾಗ ಮನಸ್ಸು ಎಚ್ಚರವಾಗ್ತದೆ. ಎಚ್ಚರವಾದ ಈ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸ್ತಕ್ಕದ್ದು. ಆತ್ಮ ವಿವೇಕ ದರ್ಶನೇನ ಯೋಜಯೇತ. ಆತ್ಮ ವಿವೇಕ ದರ್ಶನೇನ ಯೋಜಯೇತ ಚಿತ್ತಂ ಮನಃ ಇತಿ ಅನರ್ಥಾಂತರಂ. ಚಿತ್ತ ಅಂದ್ರೆ ಒಂದೇ, ಮನಸ್ಸು ಎಂದು ಒಂದೇ. ನ ಅರ್ಥಾಂತರಂ, ಇದು ಅರ್ಥದಲ್ಲಿ ಏನು ಭೇದವನ್ನು ಹುಟ್ಟಿಸಿಲ್ಲ, ಎರಡು ಒಂದೇ ಅರ್ಥ ಅಂತ ಅರ್ಥ. ನ ಅರ್ಥಾಂತರಂ ಅನರ್ಥಾಂತರಂ ಆತ್ಮವಿವೇಕ ದರ್ಶನೇನ ಯೋಜಯೇತ. ಈಗ ಆತ್ಮನನ್ನ ಆ ದೀರ್ಘಕಾಲದ ಸ್ವಪ್ನ ದೀರ್ಘಕಾಲದ ನಿದ್ರೆಯಿಂದ ಬಿಡಿಸಿಕೊಂಡು ಆತ್ಮನಲ್ಲಿ ನಿಲ್ಲಿಸತಕ್ಕದ್ದು ಅಂತ ಹೇಳಿದರು. ಯೋಜಯೇತ ಹೇಗೆ? ಜ್ಞಾನ ಅಭ್ಯಾಸ ಮತ್ತು ವೈರಾಗ್ಯ ದ್ವಯ ಉಪಾಯೇನ. ಆಲ್ಮೋಸ್ಟ್ ಎಲ್ಲ ಸಾಧನೆಗಳನ್ನು ಉಪಾಯ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಅವು ರಿಲೇಟಿವ್ಲಿ ಪರಿಹಾರವನ್ನು ತೋರಿಸ್ತಾರೆ, ಸಂದರ್ಭಾನುಸಾರವಾಗಿ ಪರಿಹಾರವನ್ನು ತೋರಿಸ್ತಾರೆ. ಅಬ್ಸಲ್ಯೂಟ್ ಪರಿಹಾರವನ್ನು ಯಾವ ಸಾಧನೆಗಳು ತೋರಿಸೋದಿಲ್ಲ, ಎಕ್ಸೆಪ್ಟ್ ಜ್ಞಾನಾಭ್ಯಾಸ. ಜ್ಞಾನಾಭ್ಯಾಸವನ್ನು ಮಾತ್ರ ಅತ್ಯಂತಿಕ ಪರಿಹಾರವನ್ನು ತೋರಿಸ್ತದೆ, ಬಾಕಿ ಸಾಧನೆಗಳು ರಿಲೇಟಿವ್. ಹೀಗಾಗಿ ಅವರು ಇಷ್ಟ ಹೇಳಲಿಕ್ಕೆ ಬಯಸ್ತಾರೆ. ಆ ಸಂದರ್ಭದಲ್ಲಿ ಆ ಮನಸ್ಸನ್ನ ತಂದು ಆತ್ಮನಲ್ಲಿ ನಿಲ್ಲಿಸಬೇಕು. ಇಷ್ಟು ಮಾತ್ರ ಹೇಳ್ತಾರೆ ಅವರು. ಮನಃ ಇತಿ ಅನರ್ಥಾಂತರ. ಇದು ಒಂದು. ಎರಡನೇ ಅಡೆತಡೆ ಏನು ಅಂದರೆ ವಿಕ್ಷಿಪ್ತ. ವಿಕ್ಷಿಪ್ತಂಚ ಕಾಮಭೋಗೀಷು ಶಮಯೇತ ಪುನಃ. ಹೇಳಿದ್ನಲ್ಲ ಜಾಗೃತ ಸ್ವಪ್ನ ಸುಷುಪ್ತಿಯನ್ನೇ, ಅದು ಲಿಮಿಟೆಡ್ ಇಗ್ನರೆನ್ಸ್. ಅದು ನಮ್ಮ ಜನ್ಮ ಜನ್ಮಾಂತರದ ಇಗ್ನರೆನ್ಸ್ ಅನ್ನು ಕೂಡ ಸುಷುಪ್ತಿ ಅಂತ ಕರೀತಾರೆ. ಪ್ರಾಜ್ಞಾಗಿಂದ ತರೋ ಅವಶ್ಯಕತೆ ಇಲ್ಲ, ತರಬಹುದು. ಯಾಕಂದ್ರೆ ಮಾಡಲಿಕ್ಕೆ ಉಪನಿಷತ್ ಪೂರ್ತಿ ಅವಸ್ಥಾತ್ರಗಳದ್ದೇ ಇದೆ, ತಂದ್ರೆ ತಪ್ಪಿಲ್ಲ. ಸರಿ ಆಯ್ತಾ? ಕಾಮ ಮತ್ತು ಭೋಗಗಳಲ್ಲಿ ವಿಕ್ಷಿಪ್ತವಾದ ಮನಸ್ಸು. ಕಾಮ ಅಂದ್ರೆ ನಮ್ಮ ಹೊರತುಪಡಿಸಿರುವಂತಹ ಶಬ್ದ ಸ್ಪರ್ಶಾದಿ ವಿಷಯಗಳಲ್ಲಿ ನಮ್ಮಲ್ಲಿ ಹುಟ್ಟಿಕೊಳ್ಳುವಂತಹ ಭಾವನೆಗಳು, ಕಾಮಗಳು. ಇನ್ನು ಭೋಗ ಅಂದ್ರೆ ಅವುಗಳನ್ನು ಅನುಭವಿಸಬೇಕು ಅನ್ನುವಂತಹ ತೀವ್ರ ಇಚ್ಛ. ನಿನ್ನೆ ಅಭ್ಯಾಸ ಮಾಡಿದ್ದೀವಿ, ತೀವ್ರ ಇಚ್ಛ. ಈ ಕಾಮ ಭೋಗಗಳು ಏನಿವೆಯೋ ಇವು ಶಮಯೇತ. ವಿಕ್ಷಿಪ್ತ ಮನಃ ಶಮಯೇತ. ಇಲ್ಲಿ ಈ ಕಾಮಭೋಗಗಳಲ್ಲಿ ಸಹಜವಾಗಿಯೇ ನಮ್ಮ ಮನಸ್ಸು ಬುದ್ಧಿಗಳು ತೊಡಗಿರ್ತವೆ. ವಿಕ್ಷಿಪ್ತಂ ಅವುಗಳಲ್ಲಿ ತೊಡಗಿರ್ತವೆ, ಅವುಗಳು ಐಡೆಂಟಿಫೈ ಆಗಿರ್ತವೆ. ಇಂತಹ ಏನು ಒಂದು ತಾದಾತ್ಮ್ಯ ಭಾವ ಮನಸ್ಸಿಗೆ ಮೂಡಿರ್ತದೆ, ಅದನ್ನ ಶಮಯೇತ ಕಾಲಕಾಲಕ್ಕೆ ಸರಿಯಾಗೋದಕ್ಕೆ ನಾವು ಬೋಧನೆಯನ್ನು ಕೊಟ್ಟು ತಿಳುವಳಿಕೆಯನ್ನು ಕೊಟ್ಟು ನಿಗ್ರಹಿಸ್ಕೋಬೇಕು ಅಂತ ಅರ್ಥ. ವಿಕ್ಷಿಪ್ತಂ ಚ ಕಾಮಭೋಗೇಶು, ವಿಕ್ಷಿಪ್ತಂ ಚ ಕಾಮಭೋಗೇಶು ಶಮಯೇತ್ ಪುನಃ ಪುನಃ. ಮತ್ತೆ ಮತ್ತೆ ಅದನ್ನ ಶಮನ ಮಾಡಬೇಕು. ಈ ಮೂಲಕವಾಗಿ ಏನಾಗ್ತದೆ ಹೇಳ್ತಾರೆ. ಏವಂ ಪುನಃ ಪುನಃ ಅಭ್ಯಸ್ಯತಃ ಲಯಾತ್ ಸಂಬೋಧಿತಂ ವಿಷಯೇಭ್ಯಶ್ಚ ವ್ಯಾವರ್ತಿತಂ ನಾಪಿ ಸಾಮ್ಯ ಆಪನ್ನಂ ಅಂತರಾಲ ಅವಸ್ಥಂ ಸ ಕಷಾಯಂ ಸ ರಾಗಂ ಬೀಜ ಸಂಯುಕ್ತಂ ಮನಃ ಇತಿ ವಿಜಾನೀಯಾತ್. ಈ ಪ್ರಕಾರ ಪುನಃ ಪುನಃ ಅಭ್ಯಸ್ಯತಃ, ಪುನಃ ಪುನಃ ಅಭ್ಯಾಸವನ್ನ ಅಭ್ಯಾಸದಲ್ಲಿ ತೊಡಗಿಸಬೇಕು. ಅಂದ್ರೆ ಅಂತರೇಂದ್ರಿಯ ನಿಗ್ರಹ, ಬಾಹ್ಯೇಂದ್ರಿಯ ನಿಗ್ರಹ ಅನ್ನುವಂತಹ ಯಾವ ನಮ್ಮ ಸಾಧನೆಗಳಿವೆಯೋ ಅವುಗಳನ್ನ ಮತ್ತೆ ಮತ್ತೆ ಅಭ್ಯಾಸದಲ್ಲಿ ತೊಡಗಿಸಬೇಕು. ಅಂದ್ರೆ ಅದು ನಮ್ಮ ಸಹಜತೆ ಆಗಬೇಕು. ಅಲ್ಲಿವರೆಗೂ ಅಭ್ಯಾಸದಲ್ಲಿ ತೊಡಗಿಸ್ಬೇಕು. ಅಂತರೇಂದ್ರಿಯ ನಿಗ್ರಹ, ಬಾಹ್ಯೇಂದ್ರಿಯ ನಿಗ್ರಹ ಇದು ನಮ್ಮ ಸಹಜತೆ ಆಗಬೇಕು. ಅಷ್ಟರ ಮಟ್ಟಿಗೆ ನಾವು ಅದನ್ನ ರೂಢಿಸ್ಕೋಬೇಕು. ಓಕೆ. ಆ ಏವಂ ಪುನಃ ಪುನಃ ಈ ಪ್ರಕಾರವಾಗಿ ಅಭ್ಯಸ್ಯತಃ ಅಭ್ಯಾಸ ಮಾಡುವುದರ ಮೂಲಕವಾಗಿ ಲಯಾತ ಸಂಬೋಧಿತಂ ವಿಷಯಭ್ಯಶ್ಚ ವ್ಯಾವರ್ತಿತಂ ಇಸ್ ಈಕ್ವಲ್ ಟು ಲಯಾತ ಸಂಬೋಧಿತಂ ಅಂದ್ರೆ ಏನು? ಲಯದಿಂದ ಎಚ್ಚರಗೊಳಿಸಿಕೊಳ್ಳುವುದು. ಲಯದಿಂದ ಎಚ್ಚರಗೊಳಿಸಿಕೊಳ್ಳುವುದು ಅಂದ್ರೇನು? ವಿಷಯಭ್ಯಶ್ಚ ವ್ಯಾವರ್ತಿತಂ, ವಿಷಯಗಳಿಂದ ನಿವೃತ್ತಗೊಳಿಸಿಕೊಳ್ಳುವುದು. ನಾಪಿ ಸಾಮ್ಯ ಆಪನ್ನಂ, ಇನ್ನು ಆತ್ಮನಲ್ಲಿ ಅವರು ಪ್ರಯೋಗ ಮಾಡಿದ ಶಬ್ದ ಸಾಮ್ಯ. ಆತ್ಮನಲ್ಲಿ ಇನ್ನು ನಿಂತಿಲ್ಲ, ಆತ್ಮನಲ್ಲಿ ಇನ್ನು ನಿಂತಿಲ್ಲ, ಈ ಕಡೆಗೆ ವಿಷಯಗಳಿಂದ ನಿವೃತ್ತವಾಗಿದೆ, ಆತ್ಮನಲ್ಲಿ ನಿಂತಿಲ್ಲ. ಆ ಸ್ಥಿತಿ ಅಂತರಾಲ ಅಂತ ಹೇಳ್ತಾರೆ. ಅಂತರಾಲವಸ್ಥಂ, ಅಂತರಾಲವಸ್ಥೆ ಅಂದ್ರೇನು, ಇನ್ನು ಆತ್ಮನಲ್ಲಿ ನಿಂತಿಲ್ಲ, ವಿಷಯಗಳಿಂದ ನಿವೃತ್ತವಾಗಿದೆ. ಯಾಕಪ್ಪ ನಿಂತಿಲ್ಲ? ಸಕಷಾಯಂ, ಏನು ಕಷಾಯ ಅಂತಃಕರಣದ ಆಳದಲ್ಲಿ ಏನು ಕಲ್ಮಶೈ. ಕಷಾಯಂ ಸಕಷಾಯಂ, ಅದು ಕಲ್ಮಶ ಸಹಿತವಾಗಿ ಆ ಸ್ಥಾನದಲ್ಲಿ ಇರೋದ್ರಿಂದ ಅದು ಹೇಗಿರ್ತದೆ? ಸರಾಗಂ, ರಾಗ ಸಹಿತವಾಗಿರ್ತದೆ. ಮತ್ತೆ ಅಡಿಗೆ ಮುಗಿಸಿಲ್ಲ. ಬೀಜ ಸಂಯುಕ್ತಂ, ಬೀಜ ರೂಪದಲ್ಲಿರ್ತದೆ, ವಾಸನಾ ರೂಪದಲ್ಲಿರ್ತದೆ. ಇತಿ ವಿಜಾನೀಯಾತ, ಲೆಟ್ ಯು ನೋ ದಿಸ್. ಇದು ಆತ್ಮನಲ್ಲಿ ನಿಂತಿಲ್ಲ, ವಿಷಯಗಳಿಂದ ನಿವೃತ್ತವಾಗಿದೆ. ಪರ್ಫೆಕ್ಟ್, ಸಾರಿ ನಾಟ್ ಪರ್ಫೆಕ್ಟ್, ಯಾಕಂದ್ರೆ ಆತ್ಮ ನಿಂತಿಲ್ಲ. ಏನಡ್ತದಾಗಿರ್ಬೋದು? ಕಷಾಯ, ಕಲ್ಮಶ, ಬೀಜ, ವಾಸನ ಎಲ್ಲಿರ್ತವೆ ಗೊತ್ತಾಗೋದಿಲ್ಲ. ಇಲ್ಲಿವರೆಗೆಲ್ಲ ಪರ್ಫೆಕ್ಟ್ ಕ್ಯಾ ಸಾಧು ಹೈಜಿ ಕಿತ್ತಲ ಪ್ರಾಕ್ಟೀಸ್. ಒಳಗೆ ಎಲ್ಲ ಆಯ್ತು, ಎಲ್ಲ ಅತ್ತಲಿತ್ತ ಹೋಗದಂತೆ ಹೆಳವನ್ನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ಹಾಯದಂತೆ ಕುರುಡನ್ನ ಮಾಡಯ್ಯ. ಎಲ್ಲ ತಥಾಸ್ತು ತಥಾಸ್ತು ತಥಾಸ್ತು, ಬಟ್ ಒಳಗಿಂದ ಒಳಗಿಂದ ಯಾರು ತೆಗೆದಾಗ್ಬೇಕು? ಅದಕ್ಕೆ ಅವ್ರು ಹೇಳ್ತಾರೆ, ಲೆಟ್ ಯು ನೋ ದ ಮನಸ್ಸಿನೊಳಗ ಅವು ಇರ್ತಾವ ಅನ್ನೋದನ್ನ ನೀನು ಗುರುತಿಸು. ಇನ್ನೇನು ಮಾಡ್ಬೇಕಾಗಿಲ್ಲ. ಮನಃ ಇತಿ ವಿಜಾನೀಯಾತ್. ಮತ್ತ ಆಮೇಲೆ ತತಃ ಅಪಿ ಯತ್ನತಃ ಸಾಮ್ಯಂ ಆಪಾದಯೇತ್. ಪ್ರಯತ್ನದಿಂದ ನೀನು ಸಾಮ್ಯವನ್ನ ಹೊಂದಬೇಕು. ಮತ್ತೆ ಮತ್ತೆ ಪ್ರಯತ್ನಿಸು, ಸಾಮ್ಯವನ್ನ ಹೊಂದಬೇಕು. ಇದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಶನೈಹಿ ಶನೈಹಿ ಉಪರಮೇತೆ. ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲನಂದನ, ಗೋಪಾಲನಂದನ ಹಾಡ್ತಾನಂತೆ. ಏನ್ ಹಾಡ್ತಾನೆ? ಸರ್ವ ಉಪನಿಷತ್ತುಗಳನ್ನು ಹಾಡ್ತಾನಂತೆ. ಹೇಗೆ ಹಸು ಹಾಲನ್ನು ಕೊಡ್ತದೆ, ಹಾಗೆ ಎಲ್ಲ ಉಪನಿಷತ್ತುಗಳು ಅನ್ನುವ ಹಸುಗಳಿಂದ ಹಾಲನ್ನು ಹಿಂಡಿ ಹಿಂಡಿ ಹಿಂಡಿ ಹಿಂಡಿ ಹಿಂಡಿ ಯಾರಿಗೆ ಕೊಡ್ತಾನೆ? ಪಾರ್ಥೋ ವತ್ಸಹ ಸುಧಿಹಿ ಭೋಕ್ತ. ಅವನು ಕರು, ಕಪ್ಪ ಆಕಳ, ವೈಟ್ ಕರು, ಹೌದಲ್ವ? ವೆರಿ ಕ್ಲೀನ್ ಹೇಳ್ತಾರೆ. ತತಃ ಅಪಿ ಯತ್ನತಃ, ತತಃ ಅಪಿ ಯತ್ನತಃ ಸಾಮ್ಯಂ ಆಪಾದಯೇತ್ ದಾತು ಸಮಪ್ರಾಪ್ತಂ ಭವತಿ, ಸಮಪ್ರಾಪ್ತಿ ಅಭಿಮುಖಿ ಭವತಿ ಇತ್ಯರ್ಥಃ. ತತಃ ತತ್ ನ ವಿಚಾಲಯೇತ್ ವಿಷಯಾಭಿಮುಖಂ ನ ಕುರ್ಯಾತ್ ಇತ್ಯರ್ಥಃ. ಏನ್ ಮಾಡ್ಬೇಕು ಆಮೇಲೆ? ತತಃ ಅಪಿ ಯತ್ನತಃ ಸಾಮ್ಯಂ ಆಪಾದಯಿತ, ನೀನು ಸಮ ಸ್ಥಿತಿಯಲ್ಲಿ ತರುವ ಪ್ರಯತ್ನ ಮಾಡು, ಅಂದ್ರೆ ಆತ್ಮನಲ್ಲಿ ನಿಲ್ಲಿಸುವ ಪ್ರಯತ್ನವನ್ನು ಮಾಡು. ಆತ್ಮನಲ್ಲಿ ನಿಲ್ಲಿಸಬೇಕು, ವಿಷಯಗಳಿಂದ ನಿವೃತ್ತ ಮಾಡ್ಕೋಬೇಕು, ಆತ್ಮನಲ್ಲಿ ನಿಲ್ಲಿಸಬೇಕು. ಕಷಾಯ ಇದೆಯಲ್ಲ, ಯು ನೋ ದಟ್, ಅದನ್ನು ಗುರುತಿಸು ಅಷ್ಟೇ, ನಿನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವು ಇವತ್ತು ನೀನು ಹುಟ್ಟಾಕಿದ್ದಲ್ಲ, ನಿನ್ನ ಜೊತೆ ತಂದದ್ದು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಗುರುತಿಸು ಏನಂತ ಅಲ್ಲಿ ಇದೆ, ನಿನಗೂ ಅದಕ್ಕೂ ಸಂಬಂಧ ಇಲ್ಲ, ಇದೇ ಗುರುತಿಸೋದು. ನಿನಗೂ ಮತ್ತು ಅದಕ್ಕೂ ಯಾವ ಸ್ಪರ್ಶವೂ ಇಲ್ಲ, ಅದರ ಮೇಲೆ ನಿನ್ನ ಯಾವ ನಿಯಂತ್ರಣವೂ ಇಲ್ಲ, ಅವನಿಗೆ ಗುರುತಿಸು. ಈ ಪ್ರಕಾರವಾಗಿ ಯಾವತ್ತೂ ಸಮಪ್ರಾಪ್ತಂ, ಯದಾತು ಸಮಪ್ರಾಪ್ತ, ಒಂದು ವೇಳೆ ನೀನು ಆ ಸಾಮ್ಯವನ್ನು ಹೊಂದಿದ್ದಾದರೆ, ಅರ್ಥಾತ್ ಆತ್ಮನಂದ ನಿಲ್ಲಿಸಿದ್ದಾದರೆ, ಸಮಪ್ರಾಪ್ತಿ ಅಭಿಮುಖಿ ಭವತಿ ಇತ್ಯರ್ಥ. ಆ ಸಮಪ್ರಾಪ್ತ ಸ್ಥಿತಿಯಲ್ಲಿ ನೀನು ನಿಂತಿದ್ದಾದರೆ, ಪಡೆದದ್ದೇ ಆದರೆ, ಆಮೇಲೆ ಏನು ಮಾಡಬೇಕು, ಮುಂದೇನು ಮಾಡಬೇಕು ಅಂತ ಕೇಳ್ತಾನೆ. ಸಮಪ್ರಾಪ್ತಿ ಚೇತ್ ಮುಂದೇನು ಮಾಡಬೇಕು? ಹಾಂ, ತತಃ ನ ವಿಚಾಲಯೇತ, ಇನ್ನೇನು ಸುಮ್ಮನಿರು ಅಷ್ಟೇ, ನೀವು ಮಾಡೋದೇನದೆ, ಮುಂಚೆ ಏನೂ ಇದ್ದಿದ್ದಿಲ್ಲ, ಸುಮ್ಮನೆ ಏನೇನೋ ಮಾಡಬೇಕು ಅಂತ ಕೇಳಿದ್ವಿ, ಮತ್ತೆ ಮಾಡಪ್ಪ ಅಂತ ಹೇಳಿದೆ ಅಷ್ಟೇ, ನೀವು ಮಾಡೋದೇನೂ ಇಲ್ಲ. ಹಾಂ, ನ ವಿಚಾಲಯೇತ ಅಂದ್ರೆ ಏನು, ಪುನಃ ವಿಷಯಾಭಿಮುಖಂ ನ ಕುರ್ಯಾತ, ಶಬ್ದಸ್ಪರ್ಶಾದಿಗಳಲ್ಲಿ ಸುಖವನ್ನ ಬಯಸಿಕೊಂಡು ಹೋಗಬೇಡ. ಹೋಗುದಿಲ್ಲ ಅಂತ ಹೇಳಿದ್ರೆ ಚಲೋ ಆಗ್ತಿತ್ತು. ಯಾವನು ಈ ಪ್ರಕಾರ ನಿಲ್ಲಿಸಿಕೊಂಡಿದ್ದಾನೋ ಮನಸ್ಸನ್ನ, ಆತ್ಮನ ನಿಲ್ಲಿಸಿಕೊಂಡಿದ್ದಾನೋ, ಅವನು ಮತ್ತೆ ಹೊರಮುಖವಾಗುವುದಿಲ್ಲ. ಹೊರಮುಖ ಆಗಬೇಡ ಅಂತ ಹೇಳೋದಕ್ಕಿಂತ ಅವನು ಆಗೋದಿಲ್ಲ, ಚಾನ್ಸೇ ಇಲ್ಲ ಅವನಿಗೆ ಆಗ್ಲಿಕ್ಕೆ. ಏನಿದು ವಿಷಯ ಮುಖ ಅಂದ್ರೆ ಏನು, ಆತ್ಮನಲ್ಲಿ ನಿಲ್ಲಿಸೋದು ಅಂದ್ರೆ, ಲೆಟ್ ಯು ನೋ ದಿಸ್, ವಿಷಯ ಅಭಿಮುಖ ಅಂದ್ರೆ ಏನು, ಆತ್ಮನಲ್ಲಿ ನಿಲ್ಲಿಸೋದು. ಮನಸ್ಸು ನಾಮರೂಪಗಳ ಪದಾರ್ಥಗಳು ವಿಷಯಗಳಲ್ಲಿ ಕ್ಷಣ ಕ್ಷಣ ನಿಲ್ಲೋದು, ಅನುಭವಿಸೋದು, ಆನಂದಿಸೋದು, ದುಃಖಿಸೋದು, ಇದು ಮನಸ್ಸಿನ ಸಹಜತೆ. ಹೀಗಾಗಿ ಪ್ರತಿ ಕ್ಷಣವೂ ಕೂಡ ಮನಸ್ಸು ವಿಷಯಗಳಲ್ಲಿಯೇ ಇರ್ತದೆ. ಆ ನಾಮ, ಆ ರೂಪ, ಆ ರುಚಿ, ಆ ಸ್ಪರ್ಶ, ಅದೇ ಆನಂದ ಅಂತ ಆನಂದಿಸ್ತಾ ಇರ್ತದೆ. ಯಾವಾಗ ಆ ವಸ್ತು, ಆ ಪದಾರ್ಥ, ಆ ರುಚಿ, ಆ ಸ್ಪರ್ಶ ಇಷ್ಟೊಂದು ಆನಂದವನ್ನು ಕೊಟ್ಟಂತಹದ್ದು ಎಕ್ಸಾಸ್ಟ್ ಆಗ್ತದೆ, ಕೈಬಿಟ್ಟು ಹೋಗ್ತದೆ, ಆವಾಗ ಅದು ನನಗೆ ದುಃಖವನ್ನು ಕೊಡುತ್ತೆ. ಅಂದ್ರೆ ಆತ್ಮನ ಅಲ್ಲಿ ಯಾಕೆ ನಿಲ್ಲಿಸ್ಬೇಕು, ಮನಸ್ಸನ್ನ ಅಲ್ಲಿ ಯಾಕೆ ನಿಲ್ಲಿಸ್ಬೇಕು? ಯಾವ ಆನಂದ ಸ್ವರೂಪವು ಆತ್ಮನೇ ಆಗಿದೆಯೋ, ನಿನಗೆ ಆನಂದವೇ ಬೇಕಾಗಿತ್ತು ಅಂತಂದ್ರೆ ಇನ್ನೊಂದು ವಸ್ತು, ಇನ್ನೊಂದು ಪದಾರ್ಥ, ಇನ್ನೊಂದು ಕ್ಷಣಿಕವಾದಂಥ ಪದಾರ್ಥ, ಇನ್ನೊಂದು ಅಲ್ಪವಾದಂಥ ವಸ್ತು ಅಥವಾ ವ್ಯಕ್ತಿ ಅಥವಾ ಜೀವ, ಅಲ್ಲಿ ಯಾಕೆ ನಿನ್ನ ಜೀವ ಇಡ್ತೀಯೋ? ಆ ಜೀವ ಅತಂತ್ರ, ಆ ಪದಾರ್ಥ ಅತಂತ್ರ, ಆ ನಾಮರೂಪ ಅತಂತ್ರ, ಅದನ್ನ ನಿವೃತ್ತಿಗೊಳಿಸು ಅಂತ ಅರ್ಥ ಇಲ್ಲಿ ಹೇಳಿ. ಅದನ್ನ ನಿವೃತ್ತಿಗೊಳಿಸಿ ಎಲ್ಲಿಡ್ಬೇಕದನ್ನ? ಆತ್ಮನ. ಅದಕ್ಕೆ ಅದಕ್ಕೆ ಖಂಡ ವೃತ್ತಿ ಅಂತ ಕರೀತಾರೆ, ಇದಕ್ಕೆ ಅಖಂಡ ವೃತ್ತಿ ಅಂತ ಕರೀತಾರೆ. ಖಂಡ ವೃತ್ತಿ ಅಂದ್ರೆ ತುಂಡು ತುಂಡು. ಈ ತುಂಡು ತುಂಡು ಏನ್ ಮಾಡ್ತದೆ ಅಂತಂದ್ರೆ, ನನ್ನನ್ನ ಬೇರೆ ತನ್ನನ್ನ ಬೇರೆ ಅಂತ ಮಾಡ್ಕೋತ. ಅಂದ್ರೆ ನನ್ನಿಂದ ತಾನು ಬೇರೆ ಆಗಿರ್ತದೆ, ತನ್ನಿಂದ ನಾನು ಬೇರೆ ಆಗಿರ್ತೇನೆ. ಇದು ಮಾಡ್ತದ ತುಂಡು ವೃತ್ತಿ ಯಾವಾಗ ನೋಡು. ಅಖಂಡ ವೃತ್ತಿಯಲ್ಲಿ ಆ ಬೇರೆ ಬೇರೆ ಎನ್ನುವ ಭಾವಗಳು ಇಲ್ಲವಾಗಿ ಅಲ್ಲಿ ಒಂದು ಎನ್ನುವ ಸ್ಥಿತಿ ಉಳಿತದೆ. ಅದೇ ಆತ್ಮನಲ್ಲಿ ನಿಲ್ಲಿಸೋದು ಅಂತ. ಅದಕ್ಕೆ ಆ ಶ್ಲೋಕ ಅಖಂಡ ಮಂಡಲಾಕಾರಂ. ಖಂಡ ಮಂಡಲ ಅಲ್ಲ, ಅಖಂಡ ಮಂಡಲ. ಖಂಡ ಮಂಡಲ ಅಂತಂದ್ರೆ ನನ್ನ ಆಕಾಶ ಬೇರೆ, ನಿನ್ನ ಆಕಾಶ ಬೇರೆ. ಇವೆಲ್ಲ ಬಾಂಬಿಗೆ ಮೇಲೆ ಹಾಕಿದ್ರೆ ಮತ್ತೆ ಕೆಂಡ ಮಂಡಲ ಆಗುತ್ತೆ. ಅದನ್ನ ನಿನ್ನೆ ಅವ್ರು ಬಳಸಿದ್ದು ಐಸೋಲೇಟೆಡ್ ಮೀ ಅಂತ. ದಿ ಆಬ್ಜೆಕ್ಟ್ ಐಸೋಲೇಟ್ಸ್ ಮೀ, ಐ ಐಸೋಲೇಟ್ ದಿ ಆಬ್ಜೆಕ್ಟ್. ಅವಾಗ ನನಗೆ ಆದಂತ ಆನಂದ ಅದು ಪುಸ್ತಕ. ಸೊ ಇನ್ ದ್ವೈತ ದೇರ್ ಇಸ್ ನೋ ಆನಂದ. ವೆರಿ ಸಿಂಪಲ್. ಆತ್ಮನಲ್ಲಿ ನಿಲ್ಲಿಸೋದು ಅಂದ್ರೆ ಏನು? ಆತ್ಮನೇ ತಾನಾಗಿ ಉಳಿಯೋದು. ಸಾಮ್ಯ ಶಬ್ದ ಹೇಳ್ತೀನಿ ನಾನು. ಒಂದು ಕುರ್ಚಿಯೊಳಗೆ ಅರ್ಧ ನೀವು ಕುತ್ಕೊಳ್ರಿ, ಅರ್ಧ ನಾವು ಕುತ್ಕೊಳ್ರಿ. ಆತ್ಮ ನೀ ಅರ್ಧ ಇರು, ನಾನು ನಿನ್ನ ಅರ್ಧ ನಾ ಇರ್ತೀನಿ. ಈ ಅರ್ಧ ಅರ್ಧ ಹಂಚ್ಕೊಳಕ್ ಏನಿಲ್ಲ. ಇದು ಇರೋದೇ ಅವನು. ಆತ್ಮನೇ ನಾನು ಎನ್ನುವ ಸ್ಪಷ್ಟತೆ. ಮತ್ತಿಷ್ಟು ಸ್ಪಷ್ಟತೆ ಆದ್ಮೇಲೆ ವಿಷಯಾಭಿಮುಖಂ ನ ಕುರ್ಯಾತ. ಮತ್ತೆ ಯಾಕೆ ನೆಕ್ಕಲಿಕ್ಕೆ ಹೋಗ್ತೀಯ? ನಾಯಿ ನಾಯಿ ಸಹಿತ ಕಕ್ಕಿದ ಮೇಲೆ ಮತ್ತೆ ಹೋಗಿ ನೆಕ್ಕುವುದಿಲ್ಲ. ತಿರುಗಿ ನೋಡೋಂಗೆ ಲೋಮರಾಯ ಅಂತ ಮಣ್ಣು ಜೇಕಿ ಬಿಡ್ತಾರೆ ಮೇಲೆ. ಈ ಬೆಕ್ಕುಗಳಂಗೆ ವಾಂತಿ ಮಾಡ್ಕೊಂಡ್ಮೇಲೆ ಒಂದ್ಸಲ ಇದು ವಿಷಯಗಳಲ್ಲಿ ಬರೀ ದುಃಖದ ಅಂತ ನೀವು ಒಂದ್ಸಲ ವಾಂತಿ ಮಾಡ್ಕೊಂಡು ಮತ್ತೆ ಯಾಕೆ ನೆಕ್ಕಲಿಕ್ಕೆ ಹೋಗ್ತೀಯ? ವಿಷಯಾಭಿಮುಖಂ ಕುರ್ಯಾತ್ ಇತ್ಯರ್ಥಃ. ನಾಸ್ವಾದಯೇ ಸುಖಂ ತತ್ರ ನಿಸ್ಸಂಗ ಪ್ರಜ್ಞಯಾ ಭವೇತ್. ನಿಶ್ಚಲಂ ನಿಶ್ಚರಚಿತ್ತಂ ಏಕೀಕುರ್ಯಾತ್ ಪ್ರಯತ್ನತಃ. ಈಗ ಅಭಿಮುಖ್ಯ ಆಗಬಾರದು ಅಂದ್ರೆ ಏನು? ಅವು ನಮ್ಮ ಅರಿವಿನಲ್ಲಿ ಇರಬಾರದು ಅಂತ ಅರ್ಥನ? ಹೇಳ್ತಾರೆ ಅರಿವಿನಲ್ಲಿ ಇರೋದು ಬೇರೆ, ಅರಿವಿನಲ್ಲಿ ಇದ್ದದ್ದನ್ನು ಆನಂದಿಸೋದು ಬೇರೆ. ಸಮಸ್ಯೆ ಅರಿವಿನಲ್ಲಿ ಇದ್ದದ್ದಲ್ಲ, ಅದನ್ನ ಸವಿಯೋದು, ಆನಂದಿಸೋದು, ಸುಖಿಸೋದು. ನ ಸ್ವಾದಯ, ನೀನು ಅದನ್ನು ಆಸ್ವಾದಿಸಬೇಡ. ಕನ್ನಡ ಶಬ್ದ ತತ್ರ ಸುಖಂನ ಆಸ್ವಾದಯೇತ. ಅಲ್ಲಿ ನೀನು ಸುಖವನ್ನ ಸುಖಿಸಬೇಡ. ಮತ್ತೇನು ಮಾಡಬೇಕು? ಪ್ರಜ್ಞೆಯ ನಿಸ್ಸಂಗ ಭವೇತ್, ಎಚ್ಚರ ಇಟ್ಕೊಂಡು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಗುರುತಿಸು. ಎಷ್ಟು ವ್ಯತ್ಯಾಸ ನೋಡು, ಯೋಗ ಸಾಧನದಲ್ಲಿಯೂ ಈ ಜ್ಞಾನದ ಸಾಧನದಲ್ಲಿಯೂ ಎಷ್ಟು ವ್ಯತ್ಯಾಸ ಇದೆ. ಅವುಗಳನ್ನು ಕಳೆದುಕೊ ಅಂತ ಹೇಳ್ತದೆ ಯೋಗ ಸಾಧನ. ಇದರ್ಥದ ನೀ ಅದು ಅದಕ್ಕೂ ನಿನಗೂ ಸಂಬಂಧ ಇಲ್ಲ ಅನ್ನುವುದು ನಿನಗೆ ಗೊತ್ತಿರಬೇಕು, ಹೊಳಿಬೇಕು ಸ್ಪಷ್ಟವಾಗಿ. ಕೋತಿಗಳ ನೋವು ಅಂತವು ಸ್ವಲ್ಪ ಇನ್ನೊಂದು ತಿಂಗಳು ನೆಕ್ಸ್ಟ್ ಮಂತ್ಗೆ ತಯಾರಾಗ್ತಾವೆ. ಇದು ದಂಡಪಿಂಡಗಳು ಕೊಳಕಗಳು ತಯಾರಾಗ್ತಾವ, ಚಿಂತೆ ಮಗು ನೀನಿರ ತನಕ ಎಲ್ಲ ಫಸ್ಟ್ ಕ್ಲಾಸ್ ತಯಾರಾಗ್ತ. ತತ್ರ ನಿಸ್ಸಂಗ ಪ್ರಜ್ಞೆಯ ಭವೇತ್, ಅರಿವಿನಲ್ಲಿ ನಿನಗೆ ಎಚ್ಚರ ಇರಲಿ. ಏನು ಅದಕ್ಕೂ ನಿನಗೂ ಯಾವ ಸಂಘವೂ ಇಲ್ಲ. ಈ ಪ್ರಕಾರ ನಿಶ್ಚಲಂ ನಿಶ್ಚರ ಚಿತ್ತಂ ಏಕೀಕುರಿಯಾತ ಪ್ರಯತ್ನತಃ, ಈ ಪ್ರಕಾರವಾಗಿ ನಿಶ್ಚಲವಾದಂತಹ ಮನಸ್ಸು ಯಾವುದು ಹೊರಗೆ ಹೋಗೋದನ್ನು ನಿಲ್ಲಿಸಿದೆಯೋ ಹೇಳ್ಕೊಳ್ಳಿ. ಎಷ್ಟು ಚಂದದ ನಿಶ್ಚಲ ನಿಶ್ಚರ. ನಿಶ್ಚಲಂ ಅಂದರೆ ಅದು ನಿಶ್ಚಲವಾದದ್ದು, ಹೊರಗೆ ಹೋಗುವ ಪ್ರವೃತ್ತಿಯನ್ನು ಅದು ನಿಲ್ಲಿಸಿಕೊಂಡಿದೆ. ಇಂತಹ ಮನಸ್ಸನ್ನು ತಮ್ಮ ಚಿತ್ತ ಅಂತ ಶಬ್ದದ ಎಲ್ಲ ಕಳೆದ ವ್ಯಾಖ್ಯಾನದಲ್ಲಿ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಏನು ಚಿತ್ತ ಅಂದ್ರೆ ಒಂದೇ, ಮನಸ್ಸು ಅಂದ್ರೆ ಒಂದೇ. ಆ ಮನಸ್ಸನ್ನ ಪ್ರಯತ್ನತಃ ಏಕೀಕುರಿಯಾದ ಪ್ರಯತ್ನದಿಂದ ಆತ್ಮನಲ್ಲಿ ಒಂದು ಮಾಡು, ಐಕ್ಯ ಮಾಡು. ಮಾಡುವುದೇನಿಲ್ಲ, ಮಾಡುವುದೇನಿಲ್ಲ, ಅದು ನನ್ನ ಬಿಟ್ಟು ಬೇರೆ ಅಲ್ಲ, ನಾನು ಅದನ್ನು ಬಿಟ್ಟು ಬೇರೆ ಅಲ್ಲ ಅನ್ನುವ ಸ್ಪಷ್ಟವಾದ ತಿಳುವಳಿಕೆ ಭಾಷ್ಯದಲ್ಲಿ ಕ್ಲಿಯರ್ ಮಾಡ್ತಾರೆ. ಚಿತ್ ಸ್ವರೂಪ ಸತ್ತಾ ಮಾತ್ರ ಸಮಾಧಿ ಸಮಾಧಿತ್ಸತಃ ಯೋಗಿನಃ ಯತ್ ಸುಖಂ ಜಾಯತೆ ತತ್ ನ ಆಸ್ವಾದಯೇತ. ಈಗ ಸಮಾಧಿತ್ಸತಃ ಯೋಗಿ, ಇನ್ನೇನು ಇವ ಸಮಾಧಿಯನ್ನು ಹೊಂದಬೇಕು ಹೇಳ್ಕೊಳ್ಳಿ ಭಾಷೆ. ಇನ್ ನೆಕ್ಸ್ಟ್ ಈಗ ಅವನ ಮುಂದೆ ಸ್ಥಿತಿಯೇ ಸಮಾಧಿ, ಇನ್ನಿಲ್ಲ ಮುಂದೆ ಸಮಾಧಿ. ಸಮಾಧಿತ್ಸತಃ ಯೋಗಿನಃ, ಆವಾಗ ಅಲ್ಲಿ ಒಂದು ಆನಂದ ಇರ್ತದೆ. ಪರಮುಖ ವಿಷಯ ಇಲ್ಲ, ಆತ್ಮನಲ್ಲಿ ನಿಂತಿಲ್ಲ, ಅಲ್ಲೊಂದು ಆನಂದ ಇರ್ತದೆ. ಆ ಆನಂದವನ್ನ ನ ಆಸ್ವಾದ ಏತ, ಅದು ಆತ್ಮ ಅಲ್ಲ, ಅದು ಆತ್ಮ ಆನಂದ ಅಲ್ಲದು. ತತ್ ತ್ವಮಸಿ ತತ್ ನ ಆಸ್ವಾದ ಏತ. ಏನ್ರಿ ಹಾಗಂದ್ರೆ ತತ್ರ ತತ್ರ ನ ರಜ್ಜೇತ ಇತ್ಯರ್ಥ. ಅಲ್ಲಿ ಅನುರಕ್ತನಾಗಬೇಡ. ಹಾ ರೇಖಾ ರೇಖಾ ಏ ಇದು ಏನದಲ್ಲ, ಈವನ್ ಸಿಂಪಲ್ ಭಜನದಲ್ಲೂ ಇದು ಪ್ರಾಪ್ತಿ ಆಗ್ತದೆ, ಇದು ನಾಮ ಜಪದಲ್ಲಿಯೂ ಪ್ರಾಪ್ತಿ ಆಗ್ತದೆ, ಸಿಂಪಲ್ ಮೆಡಿಟೇಷನ್ದಲ್ಲಿಯೂ ಪ್ರಾಪ್ತಿ ಆಗ್ತದೆ, ಯೋಗ ಸಾಧನದಲ್ಲಿಯೂ ಪ್ರಾಪ್ತಿ ಆಗ್ತದೆ. ಅಲ್ಲೇ ನಿಂತು ಬಿಡ್ತಾರೆ. ಅದು ಅಷ್ಟು ಆಕರ್ಷಣೆ ಇರ್ತದೆ, ಅಷ್ಟು ರುಚಿಕಟ್ಟಾಗಿರ್ತದೆ, ಸ್ವಾದಿಷ್ಟವಾಗಿರ್ತದೆ. ಸಾಕ್ಷಾತ್ ಈಶ್ವರ ಸ್ಥಾನ ಅಲ್ವ ಈಶ್ವರ ಸ್ಥಾನ, ಈಶ್ವರ ಅಲ್ಲ. ಈಶ್ವರ ಸ್ಥಾನ ಎಷ್ಟು ಆಕರ್ಷಣೆ ಇರ್ತದೆ ನೋಡ್ರಿ. ಹಬ್ಬ ಹುಣ್ಣಿಮೆಯಲ್ಲಿ ಭಗವಂತನಿಗಿಂತ ಭಗವಂತನ ಅಲಂಕಾರವೇ ಭಾರಿ ಆಕರ್ಷಣೀಯವಾಗಿದೆ. ಹೋಗಿ ಅಲಂಕಾರ ಸ್ವಾದಿಸಿ ಆನಂದಿಸಿ ಬರ್ತಾರೆ. ಆ ಅಲಂಕಾರವೇ ಅಷ್ಟು ಆನಂದಿತವಾಗಿತ್ತು ಅಂದ್ರೆ ಆ ಭಗವಂತ ಎಷ್ಟು ಆನಂದವಾಗಿರ್ತಾನೆ ಒಳ್ಳೆಯಂಗೆ ಇಲ್ಲ ಅವರಿಗೆ. ಅಲಂಕರಿಸ್ತಾನೆ ಏನ್ರಿ, ಎಂತ ಅಲಂಕಾರ ಅಪ್ಪ, ಏನು ಆಭರಣ, ಏನು ಆ ಚಾಮುಂಡಿಗೆ ಆ ತೊಡಿಸಿದ್ದು, ಏನಂತ ಜ್ಯುವೆಲರಿ ಡೇ ಡೇ ಅಲ್ಲ, ಅದು ಮೈಸೂರಿನಲ್ಲಿ ಮೋಸ ಮಾಡಿದ್ರಲ್ಲ ನಮಗೆ. ಅದು ಬೆಟ್ಟದ ಮೇಲೆ ಇವತ್ತು ಜ್ಯುವೆಲರಿ ಡೇ, ಅದು ಡೇ ಅಲ್ಲ, ಅದು ಏನಾದ ಹೆಸರು ಅಂದ್ರೆ ಜ್ಯುವೆಲರಿ ಸವಾರಿನ ಜ್ಯುವೆಲರಿ ಉತ್ಸವ, ಜ್ಯುವೆಲರಿ ಉತ್ಸವ ಉತ್ಸವ ಅಂದ್ರೆ ಚಾಮುಂಡಿಗೆ ಜವಾರಿ ಉತ್ಸವ, ಅದೇ ಜವಾರಿ ಜವಾರಿ ಉತ್ಸವ ಅಂದ್ರೆ ಜ್ಯುವೆಲರ್ಸ್ ಉತ್ಸವ. ಅವು ಚಾಮುಂಡಿಗೆ ಜ್ಯುವೆಲರಿ ತೊಡಬೇಕು ಆ ದಿವಸ ಏನದಲ್ಲ ಅವನ್ನೆಲ್ಲ ಹೊರತ ಅಂತಾರೆ. ಅದು ಒನ್ ಡೇ ಒಂದು ಒನ್ ಡೇ ಇರ್ತದೆ ಜವಾರಿ ಉತ್ಸವ ಅಂತ ಕರೀತಾರೆ. ಜುವಾರಿ ಜುವಾರಿ ಉತ್ಸವ ಅಂತ ಕರೀತಾರೆ. ಅದೇ ಜುವಾರಿ ಅಂದ್ರೆ ಏನಂತ ದೊಡ್ಡ ಪ್ರಾಬ್ಲಮ್ ಆಗಿತ್ತು ಕ್ಲಾಸ್ ನೋಡಿ. ಜುವಾರಿ ಅಂದ್ರೆ ಜ್ಯುವೆಲರಿ ಅಂತ, ಜ್ಯುವೆಲರಿ ಉತ್ಸವ. ಸೊ ಅದೆಲ್ಲ ತೊಡಗಿಬಿಟ್ಟಾಗ ಜನ ಏನ್ ಆನಂದಿಸ್ತಾರೆ, ಇರ್ಲಿ ಬಿಡು ದೇವಿ ತನ್ ಪಾಡಿತಾನೆ. ಅದನ್ನ ನೋಡ್ರಿ ಎಷ್ಟು ಎಷ್ಟು ವಜ್ರದ್ದು ಪಚ್ಚೆಯದು ಮಾಣಿಕ್ಯ ಆಗಿದ್ದು ವೈಡೂರ್ಯ ಎರಡು ಕಣ್ಣು ಸಾಲೋದಿಲ್ಲ. ಏನಾಗ ದೇವಿನ ನೋಡಿಕ್ ಎಷ್ಟು ಕಾಣ್ಬೇಕಂತ ಸೊ ಡೋಂಟ್ ಎಂಜಾಯ್ ದಟ್ ಎಷ್ಟಂದ್ರು ಕೂಡ ಅದು ತತ್ ಅದೇ ಇಲ್ಲೇ ಸುಲಭ ನೋಡಿ. ನಿನ್ನ ಅರಿವನ್ನ ಹೊರತುಪಡಿಸಿ ಸ್ವಾದಿಷ್ಟವಾಗಿದೆಯಾ, ಆ ಆನಂದ ಆ ಸುಖ ನಿನ್ನ ಅರಿವನ್ನ ಹೊರತುಪಡಿಸಿದೆಯಾ, ಅರ್ಥಾತ್ ನೀನು ಆನಂದ ನೀನು ಅರಿವು ಅನ್ನುವುದೇ ಇಲ್ಲದೆ ಹೋದಲ್ಲಿ ಆ ಆನಂದವನ್ನು ಆನಂದಿಸ್ಲಿಕ್ಕೆ ಸಾಧ್ಯವೇ? ಆವಾಗ ನೀನು ಅರಿವು ಅನ್ನೋದು ಪ್ರಯಾರಿಟಿ ಆಗ್ತದೆ. ಈ ಅರಿವಿನಲ್ಲಿ ಆ ಆನಂದ, ಈ ಅರಿವಿನಲ್ಲಿ ಆ ಸುಖ ನಿನಗೆ ಕಂಡು ಬರುತ್ತಾ ಇದೆ. ಸುಖಿಸಬೇಡ, ಸುಖಿಸಬೇಡ ಅಂದ್ರೆ ನಾವು ಏನ್ ಮಾಡ್ಬೇಕಾಗಾದ್ರೆ ಅವ್ರು ಹೇಳ್ತಾರೆ ಕ ಕಥಂ ಕಥಂ ತರ್ಹಿ ನಿಸ್ಸಂಗಃ ನಿಸ್ಪೃಹಃ ಪ್ರಜ್ಞಯಾ ವಿವೇಕಬುದ್ಧ್ಯಾ ಯತ್ ಉಪಲಭ್ಯತೆ ಸುಖಂ ತತ್ ಅವಿದ್ಯಾ ಪರಿಕಲ್ಪಿತಂ ಮೃಷ ಇವ ಇತಿ ವಿಭಾವಯೇತ್. ನೀನು ನಿಸ್ಪೃಹನಾಗಿರು, ನಿಸ್ಸಂಗನಾಗಿರು, ಪ್ರಜ್ಞೆಯಿಂದ ಇರು, ವಿವೇಕ ಬುದ್ಧಿಯಿಂದ ಇರು. ಅಲ್ಲಿ ಏನು ಪ್ರಾಪ್ತಿಯಾಗಿದೆ, ತತ್ ಸುಖಂ ಅವಿದ್ಯಾ ಪರಿಕಲ್ಪಿತಂ. ಎರಡು ಆ ವಾಕ್ಯದಲ್ಲಿ ಎರಡು ಭಾಗ ಇದೆ. ನೀನು ಆವಾಗ ಹೇಗಿರಬೇಕು ಮತ್ತು ಅದನ್ನು ಏನಂತ ಗುರುತಿಸಬೇಕು. ಈ ಒಂದೇ ವಾಕ್ಯದಲ್ಲಿ, ಈ ಒಂದೇ ಒಂದು ಭಾಷ್ಯದ ವಾಕ್ಯದಲ್ಲಿ ಎರಡು ಮಾತುಗಳಿವೆ. ನೀನು ಹೇಗಿರಬೇಕು? ನಿಸ್ಸಂಗನಾಗಿರು, ನಿಸ್ಪೃಹನಾಗಿರು. ಏನ್ ಹಚ್ಕೊಳಕ್ ಹೋಗಬೇಡ ಅಂತ. ಅದೇ ಇದನ್ನ ನಾನು ಅಂದ್ಕೋತೇನೆ. ಯಾವ ಶಾಸ್ತ್ರದಲ್ಲಿ ಇದನ್ನು ಬರೆದಿದ್ದು ನಾನೇನು ನೋಡಿಲ್ಲ. ನಾನು ಅಂದ್ಕೋತೇನೆ, ಅನಿಮಾ ಗರಿಮಾ ಮಹಿಮಾ ಅವೆಲ್ಲ ಸಿದ್ಧಿಗಳಿವೆಲ್ಲ, ಆ ಸಿದ್ಧಿಗಳೆಲ್ಲ ಸಿದ್ಧಿಸುವ ಸ್ಥಾನ ಅದು. ಆ ಸಿದ್ಧಿಗಳಾದ್ಕೊಳ್ಳಿ ಅದರೊಳಗೆ ವಿಕ್ಷಿಪ್ತವಾದವಿ ಅಂತಂದ್ರೆ ಅಲ್ಲಿಗೆ ನಮ್ಮ ಮುಂದಿನ ಸಾಧನ ನಿಂತವು. ಇದನ್ನೇ ನಾಟಕೀಯವಾಗಿಯೋ ಅಥವಾ ಶಾಬ್ದಿಕವಾಗಿ ಹೇಳೋ ಪ್ರಯತ್ನ ಮಾಡ್ತಾರೆ. ಅಂತ ಆಕರ್ಷಣೆ ಒಳಗಾಗಬಾರದು, ಇನ್ನು ದೀರ್ಘ ಪ್ರಯಾಣ ಇದೆ ಅಂತ ಹೇಳ್ತಾರೆ. ಇವರು ಅದನ್ನ ಸತ್ಯವಾಗಿಯೂ ಅರ್ಥ ಮಾಡ್ಕೊತಾರೆ, ನಾಟಕೀಯವಾಗಿ ಹೇಳ್ತಾರೆ, ಇದನ್ನು ಸತ್ಯವಾಗಿಯೂ ಅರ್ಥ ಮಾಡ್ಕೊಳ್ತಾರೆ. ಏನಕ್ಕೆ ಅಷ್ಟು ಸಿದ್ಧಿಗಳು? ಸಂಯಮ ಇದೆ, ಸಿದ್ಧಿಗಳು. ನಮ್ಮಲ್ಲಿ ಹೇಗೆ ಶಮ ದಮ ಉಪರತಿ ತಿತಿಕ್ಷಾ ಶಬ್ದ ಸಮಾಧಾನ ಸಾಧನೆಗಳಿದೆಯೋ ಹಾಗೆ ಪತಂಜಲಿ ಸೂತ್ರದಲ್ಲಿ ಯಮ ನಿಯಮ ಸಂಯಮ ಸಾಧನೆಗಳು. ಇದು ಇದು ಆಗಲೇ ಒಂದು ಸ್ಟೇಜ್ ಮುಟ್ಟಿಬಿಟ್ಟಿದೆ. ಈಗ ಈಗ ನೆಕ್ಸ್ಟ್ ಸಮಾಧಿ ಆಗುವ ಪೂರ್ವದಲ್ಲಿ ಸ್ಥಿತಿ ಇದು ಆಕರ್ಷಣೀಯವಾಗಿರುತ್ತದೆ, ತುಂಬಾ ಆಕರ್ಷಣೀಯವಾಗಿರುತ್ತದೆ. ಒಂದೇ ಒಂದು ಸೆಕೆಂಡ್ ನಿಮಗೆ ಅದರ ಅನುಭವ ಆಗಿದ್ರು ಕೂಡ ಅದು ನಿಮ್ಮನ್ನು ಸೆಳ್ಕೊಳಕ್ ಸಾಧ್ಯ ಇದೆ. ಸಂಸ್ಕಾರ, ಈ ಶ್ರವಣ ಸಂಸ್ಕಾರ ಇಲ್ಲ ಅಂತ. ಈ ಶ್ರವಣ ಸಂಸ್ಕಾರ ಇತ್ತು ಅಂತ ಅವನು ಎಚ್ಚರ ಹೇಳ್ತಾನ. ಯಾಕಂದ್ರೆ ನನ್ನ ಚೈತನ್ಯದ ಇರುವಿಕೆ, ನನ್ನ ಅರಿವಿನ ಇರುವಿಕೆ, ನನ್ನ ಎಚ್ಚರದಲ್ಲಿ ಇದೆಲ್ಲ ಆಗಿರ್ತದೆ. ನನ್ನ ಎಚ್ಚರವನ್ನು ಹೊರತುಪಡಿಸಿ ಯಾವಗಳಿಗೂ ಅಸ್ತಿತ್ವ ಇಲ್ಲ. ಇವ ಅನಿಮಾ ಗರಿಮಾ ಮಹಿಮಾ ಘೈಮಾ ಎಲ್ಲ ಯಾವುದಕ್ಕೆ ಅದಕ್ಕೂ ಅಸ್ತಿತ್ವ ಇಲ್ಲ. ಲಘಿಮ ಲಘಿಮಾ ಮಹಿಮಾ ಗರಿಮಾ ಏನ ಮತ್ ಈ ಸುಖ ಏನ್ ನಮಗ್ ಕಾಣಿಸ್ತಾ ಇದೆ, ನಮಗ್ ಅನುಭವ ಬರ್ತಾ ಇದೆ, ಇದು ಏನಿದು? ಅವಿದ್ಯಾ ಪರಿಕಲ್ಪಿತಂ ಮೃಷಾ ಏವ ಇತಿ ವಿಭಾವ ಏತ. ಆರೋಪಿತ ಸತ್ಯ ಯಾವಕ್ಕೂ ಕೂಡ ಅಬ್ಸಲ್ಯೂಟ್ ರಿಯಾಲಿಟಿ ಸತ್ಯತ ಇಲ್ಲ. ಅದಕ್ಕೆ ರಜ್ಜು ಸರ್ಪವತ್ತು ಆರೋಪಿತ ಸತ್ಯ ಶುಕ್ತಿಕಾ ರಜತವತ್. ಯಾಕೆ ಆರೋಪ ಆಯ್ತು? ಇಲ್ಲದೇ ಇದ್ದ ಸುಂದರವನ್ನ ಯಾಕೆ ತಗೊಂತು? ಅವಿದ್ಯೆಯ ಅವಿದ್ಯೆಯ ಕ್ಲೀನ್ ಆಗಿದೆ ವಾಕ್ಯ, ಅವರಿಗೆ ಎಲ್ಲ ಏನು ಬಿಟ್ಟಿಲ್ಲ, ಎಲ್ಲ ಕ್ಲೀನ್ ಸ್ಪಷ್ಟ. ಅವಿದ್ಯಾ ಪರಿಕಲ್ಪಿತ ವೃಷ ಏವ ಇತಿ ವಿಭಾಗೀತ. ವೃಷ ಅಂದ್ರೆ ಇರಲೇಬಾರ್ದಲ್ವಾ ಸುಳ್ಳು ಅಂತ, ಅದು ಇದೆ, ಅದಕ್ಕೆ ಅದು ಮಿಥ್ಯ. ಕೊಟ್ಟ ವೃಷ ಇವ ವೃಷ ಇವ ಇತಿ ವಿಭಾವಯಿತ. ತಥಾ ಅಪಿ ಸುಖರಾಗಾತ್ ನಿಗೃಣೀಯಾತ್ ಇತ್ಯರ್ಥಃ. ಈ ಪ್ರಕಾರವಾಗಿ ಸುಖ ಎನ್ನುವ ಅನುರಾಗದಿಂದ, ಸುಖ ಎನ್ನುವ ಸೆಳೆತದಿಂದ ನಿಗೃಣೀಯಾತ್, ನೀ ಅದನ್ನು ನಿಗ್ರಹಿಸಿಕೋ. ಯದಾ ಪುನಃ ಸುಖರಾಗಾತ್ ನಿವೃತ್ತಂ ನಿಶ್ಚಲ ಸ್ವಭಾವಂ ಸತ್ ನಿಶ್ಚರತ್ ಬಹಿರ್ನಿಗಚ್ಚತ್ ಭವತಿ ಚಿತ್ತಂ ತತಃ ತತಃ ನಿಯಮ್ಯ ಉಕ್ತ ಉಪಾಯೇನ ಆತ್ಮನ್ನೇವ ಪ್ರಯತ್ನತಃ ಚಿತ್ ಸ್ವರೂಪ ಸತ್ತಾ ಮಾತ್ರಮೇವ ಆಪಾದಯೇತ ಇತ್ಯರ್ಥಃ. ಯದಾ ಪುನಃ ಒಂದು ವೇಳೆ ಸುಖ ಆಘಾತ ನಿವೃತ್ತಂ ನಿಶ್ಚಲ ಸ್ವಭಾವಂ ಸತ್, ಯಾವ ಈ ಎಚ್ಚರವು ಎಚ್ಚರದ ಇರುವಿಕೆ ಇದೆಯೋ, ಈ ಎಚ್ಚರದ ಇರುವಿಕೆ ನಿವೃತ್ತಂ ಉಳಿದ ಎಲ್ಲ ಸುಖ ರಾಗಗಳಿಂದ ನಿಶ್ಚಲ ಸ್ವಭಾವದಲ್ಲಿ ಅದು ಉಳಿದದ್ದೇ ಆದರೆ, ನಿವೃತ್ತ ಮಾಡಿಕೊಂಡು ನಿಶ್ಚಲ ಸ್ವಭಾವದಲ್ಲಿ ಉಳಿದದ್ದೇ ಆದರೆ ಕಟ್ ಆಗ್ತದ. ಮತ್ತೆ ಫೋನ್ ಮಾಡ್ತದ, ಮತ್ತೆ ಕನೆಕ್ಟ್ ಮಾಡ್ತೀನಿ. ಸುಖ ಭಾವದಿಂದ ನಿವೃತ್ತ ಮಾಡಿಕೋ, ಅನುಭವಿಸಲ್ಪಡುವ ಸುಖ ಭಾವದಿಂದ ನಿವೃತ್ತ ಮಾಡಿಕೋ, ಆವಾಗ ಸತ್ಯ ಆಗಿಬಿಡ್ತೀಯ. ಆ ಸತ್ತಾಗಿ ಉಳಿಯುವಿಕೆ ಅನ್ನೋದೇನಿದೆಯೋ, ನಿಶ್ಚರತ ಬಹಿಹಿ ನಿರ್ಗಚ್ಚತ, ಬಹಿಹಿ ನಿರ್ಗಚ್ಚತ ಹೊರಗೆ ಹೋಗೋದಿಲ್ಲ. ಭವತಿ ಚಿತ್ತಂ ಅಂತಹ ಮನಸ್ಸು ಅಲ್ಲಿ ಆವಾಗಾವಾಗ ತತಃ ತತಃ ನಿಯಮ್ಯ ಉಕ್ತ ಉಪಾಯೇನ ಆತ್ಮನೇವ ಏಕೀಕುರಿಯಾತ್. ಒಂದು ಒಂದು ನಾವು ಹೇಳಿಕೊಟ್ಟ ಉಪಾಯದಿಂದ ಆತ್ಮನಿಗೇವ ಏಕೀಕುರಿಯಾತ. ಏನಿರಬಹುದು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಉಪಾಯ ಉಪಾಯ ನಾವು ಹೇಳಿಕೊಟ್ಟೇವಿ ಅಂತ ಹೇಳ್ತಾ ಇದ್ದಾರೆ. ಮಹಾವಾಕ್ಯ ಶ್ರವಣ, ಅದರಲ್ಲಿರುವಂತಹ ತತ್ವಜ್ಞಾಸ, ಎರಡು ಅರ್ಥ, ಇರುವಿಕೆ, ಇರುವಿಕೆಯನ್ನು ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ. ಇದೆ ಅಂದ್ರೆ ಎಲ್ಲವೂ ನಾನೇ. ಸತ್ ಇರುವಿಕೆ ಅದೇ ಏಕೀಕುರಿಯ ಚಿತ್ ಸ್ವರೂಪ ಸತ್ತಾ ಮಾತ್ರಮೇವ. ಕೊನೆ ವಾಕ್ಯ, ಚಿತ್ ಸ್ವರೂಪ ಸತ್ತಾ ಮಾತ್ರಮೇವ. ಚಿತ್ ಸ್ವರೂಪ ಅಂದ್ರೆ ಅರಿವು, ಅರಿವು ಸತ್ತಾ ಮಾತ್ರ, ಇರುವಿಕೆ ಮಾತ್ರವಾದ ಅರಿವು. ಅರಿವೇ ಇರವು, ಇರವೇ ಅರಿವು, ಅರಿವು ಇರುವುಗಳಲ್ಲಿ ಭೇದವನ್ನು ಎಣಿಸಬಾರದು. ಅರಿವಿನಿಂದ ಇರವಲ್ಲ, ಇರವಿನಿಂದ ಅರಿವಲ್ಲ, ಅರಿವು ಇರವು ಎರಡು ಒಂದೇ. ಅರಿವು ಇರವು ಎರಡು ಒಂದೇ. ಇದ್ರ ಅರಿವು ತಾನೆ, ಮತ್ತೆ ಈ ಅರಿವು ಕಾಲ ದೇಶ ಮಿತಿಯಿಂದ ರಹಿತವಾದ ಅರಿವು. ಆದ್ದರಿಂದ ಇರುವುದು ಅರಿವೇ, ಅರಿವಿನ ಇರುವಿಕೆಯಲ್ಲಿ ಯಾವ ಕಾಲ ಇಲ್ಲ, ಯಾವ ದೇಶ ಇಲ್ಲ, ಹೀಗಾಗಿ ಸತ್ಯ ಚಿತ್ತು ಚಿತ್ತೇ ಸತ್ಯ. ನಾವು ಇದನ್ನ ತೆಗೆದಿರ್ಕೊಂಡಿದ್ವಿ, ಸತ್ಯಂ ಜ್ಞಾನಂ ಅನಂತಂ. ಹೌದಲ್ಲ, ಆಪಾದಯೇತ ಇತ್ಯರ್ಥ ಚಿತ್ ಸ್ವರೂಪ ಸತ್ತ ಮಾತ್ರಮೇವ ಆಪಾದಯೇತ. ಆ ರೀತಿ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಅವರು ಅದೇ ಶಬ್ದ ಮಾಡ್ರು, ಆತ್ಮನಿಗಿಂತ ಬೇರೆಯಾದ ಇರವನ್ನು ಚಿತ್ತಕ್ಕೆ ಕೊಡದೆ ಆತ್ಮ ಮಾತ್ರವೇ ಅದೆಂದು ಇರವೆಂದು ಚಿಂತಿಸಬೇಕು. ಯಾವ ಯದಾನ ಲೀಯತೆ ಚಿತ್ತಂ ನಚ ವಿಕ್ಷಿಪ್ಯತೆ ಪುನಃ ಅನಿಂಗನಮನಾಭಾಸಂ ನಿಷ್ಪನ್ನಂ ಬ್ರಹ್ಮ ತತ್ತದಾ. ಯದಾನ ಲೀಯತೆ ಚಿತ್ತಂ ನಚ ವಿಕ್ಷಿಪ್ಯತೆ ಪುನಃ ಅನಿಂಗನಮನಾಭಾಸಂ ನಿಷ್ಪನ್ನಂ ಬ್ರಹ್ಮ ತತ್ತದಾ. ಯದಾ ಚಿತ್ತಂ ನ ಲೀಯತೆ, ಮನಸ್ಸು ಲಯವಾಗುವುದಿಲ್ಲವೋ, ನಚ ವಿಕ್ಷಿಪ್ಯತೆ ಪುನಃ, ಮತ್ತೆ ಅದು ವಿಕ್ಷಿಪ್ತವಾಗುವುದಿಲ್ಲವೋ, ಅದು ಅಂದ್ರೆ ಮನಸ್ಸು. ಅನಿಂಗನಂ ಅನಾಭಾಸಂ, ಅದು ಹೊಯ್ದಾಡುವುದಿಲ್ಲ ಮತ್ತು ತೋರಿ ಅಡಗುವುದಿಲ್ಲ. ಅವಾಗ ತಿಳ್ಕೊಂಬಿಡು ಏನು ಬ್ರಹ್ಮ ತತ್ತದ, ಅವಾಗ ಅದು ಬ್ರಹ್ಮವೇ ಆಗಿರ್ತದೆ. ಹೊಯ್ದಾಟ ಇಲ್ಲ, ಪರಮುಖವಾಗಿ ಹೋಗೋದಿಲ್ಲ, ಲಯ ಇಲ್ಲ, ಕುಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಕನಸು ಕಾಣಂಗಿಲ್ಲ, ಎಚ್ಚರದಲ್ಲಿ ಸ್ವಾದಿಸೋದಿಲ್ಲ, ಆಸ್ವಾದಿಸೋದಿಲ್ಲ. ಏನಾಗಿರ್ತದೆ ಅವಾಗ? ಬ್ರಹ್ಮ ತತ್ತದ, ಬ್ರಹ್ಮವೇ ತಾನಾಗಿರ್ತದೆ. ಓಂ ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ. ಜಯ ಶ್ರೀ ದಯಾನಂದ ಜೀ.